ಅಯ್ಯನೇಯನೆ ಅಮದ ವಂದಿತ ಕಂಜನಾಭನ ದೂತನೇ ಮಂಜಿನೋಲಗದಂತೆ ಶರಧಿಯ ದಾಟಿದ ಮಹಾಧೀರನೇ ಆಂಜನೇಯನೆ ಅಮದ ವಂದಿತ ಕಂಜನಾಭನ ದೂತನೇ ಆಂಜನೇಯನೆ ನಿನ್ನ ಗುಣಗಳ ಪೊಗಳಲಳವೆ ಪ್ರಖ್ಯಾತನೇ ಆಂಜನೇಯನೆ ನಿನ್ನ ಗುಣಗಳ ಪೊಗಳಲಳವೆ ಪ್ರಖ್ಯಾತನೇ ಸಂಜೀವನವ ತಂದು ಕಪಿಗಳ ನಂಜು ಕಳೆದ ಪ್ರಖ್ಯಾತನೇ ಆಂಜನೇಯನೆ ಅಮರ ವಂದಿತ ಕಂಜನಾಭನ ದೂತನೇ ನಿಗ್ರಹನೆನಿಸಿ ಸುರರಭಿಮಾನಿ ದೇವತೆ ಎನಿಸಿದೆ ಕಾಮ ನಿಗ್ರಹನೆನಿಸಿ ಸುರರಭಿಮಾನಿ ದೇವತೆ ಎನಿಸಿದೆ ರಾಮಪಾದಕ್ಕೆರಗಿ ನಡೆದು ನಿಸೀಮನೀನೆಂದೆನಿಸಿದೆ ಆಂಜನೇಯನೇ ಅಮದ ವಂದಿತ ಕಂಜನಾಭನ ದೂತನೇ ಸಿಂಧು ಹಾರಿದೆ ಶೀಘ್ರದಿಂದಲೇ ಬಂದು ಸೀತೆಗೆ ನಮಿಸಿದೆ ಸಿಂಧು ಹಾರಿದೆ ಶೀಘ್ರದಿಂದಲೇ ಬಂದು ಸೀತೆಗೆ ನಮಿಸಿದೆ ತಂದು ಮುದ್ರೆಯನಿತ್ತು ಮಾತೆಯ ಮನವ ಸಂತೋಷ ಪಡಿಸಿದೆ ಆಂಜನೇಯನೆ ಅಮರ ವಂದಿತ ಕಂಜನಾಭನ ದೂತನೇ ಜನಕತನು ಜಯ ಮನವ ಹರುಷಿಸಿ ವನವ ಕಿತ್ತೀಡಾಡಿದೆ ಜನಕತನು ಜಯ ಮನವ ಹರುಷಿಸಿ ವನವ ಕಿತ್ತೀಡಾಡಿದೆ ಧನುಜರನ್ನು ಸದೆದು ಲಂಕೆಯ ಅನಲಗಾಕುತಿ ಮಾಡಿದೆ ಆಂಜನೇಯನೆ ಅಮರ ವಂದಿತ ಕಂಜನಾಭನ ದೂತನೇ ರಾಮ ಕಾರ್ಯವ ವಹಿಸಿ ಅಕ್ಷಕುಮಾರನನ್ನು ಸಂಹರಿಸಿದೆ ರಾಮ ಕಾರ್ಯವ ವಹಿಸಿ ಅಕ್ಷಕುಮಾರನನ್ನು ಸಂಹರಿಸಿದೆ ಘೋರ ರಕ್ಕಸರೆಂಬುವರನು ಮಾರಿ ವಶವನ್ನು ಗೈಸಿದೆ ಆಂಜನೇಯನೆ ಅಮರ ವಂದಿತ ವಿದ್ಯಾಭೂಷಣ ಅವರು ಹಾಡಿದ ವಾದಿರಾಜರ ಕೀರ್ತನೆಯನ್ನು ಕೇಳಿದಿರಿ. ಇದೀಗ ಕೇಳಿ ಕೃಷಿ ಮಾಹಿತಿ. ಮಾವಿನ ಬೆಳೆಗೆ ಬಾಧಿಸುವಂತಹ ಕೀಟಗಳಲ್ಲಿ ಹಣ್ಣು ನೊಣದ ಬಾಧೆ ಹೆಚ್ಚಿನ ಹಾನಿಯನ್ನು ಉಂಟುಮಾಡುತ್ತದೆ. ಈ ನೊಣದ ಹಾವಳಿಯನ್ನು ನಿರ್ಲಕ್ಷಿಸಿದರೆ ಶೇಕಡಾ 25-50% ಹಾನಿ ಉಂಟಾಗಬಹುದು. ಇತ್ತೀಚೆಗೆ ಪ್ರಾದೇಶಿಕ ತೋಟಗಾರಿಕಾ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರ ಧಾರವಾಡ ಇಲ್ಲಿ ನಡೆಸಿರುವಂತಹ ಸಮೀಕ್ಷೆಯೊಂದರ ಪ್ರಕಾರ ಮಾವಿನಲ್ಲಿ ಹಣ್ಣು ನೊಣ ಅತಿಯಾದಂತಹ ಹಾನಿಯನ್ನು ಉಂಟು ಮಾಡುತ್ತದೆ. ಅದು ಸುಮಾರು 25-50% ಕಂಡುಬಂದಿದೆ. ಆದರೆ ಈ ವರ್ಷ ಹೂವು ತಡವಾಗಿ ಮತ್ತು ಹಂತ ಹಂತವಾಗಿ ಬಿಟ್ಟಿದ್ದರಿಂದ ಮುಂದೆ ಮಾವಿನಕಾಯಿಗಳು ಸಹಿತ ತಡವಾಗಿ ಬರುವುದರಿಂದ ಈ ಕೀಟದ ಹಾನಿ ಇನ್ನೂ ಹೆಚ್ಚಾಗಿ ಕಂಡುಬರುವಂತಹ ಸಾಧ್ಯತೆಯನ್ನು ಕೂಡ ಅಂದಾಜಿಸಲಾಗಿದೆ. ಮಾವಿನ ಹಣ್ಣು ನೊಣದ ಜೀವನ ಚಕ್ರವನ್ನು ಈ ರೀತಿಯಾಗಿ ವಿವರಿಸಬಹುದು. ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಅಡ್ಡ ಮಳೆ ಬಿದ್ದ ನಂತರ ಭೂಮಿಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಈ ಹಣ್ಣು ನೊಣಗಳು ಎದ್ದು ಬರ್ತವೆ. ಹಣ್ಣು ನೊಣದ ಜೀವನ ಚಕ್ರವು ಮೊಟ್ಟೆ, ಮರಿಹುಳ, ಕೋಶಾವಸ್ಥೆ ಮತ್ತು ಪ್ರೌಢಾವಸ್ಥೆ ಹೀಗೆ 4 ಹಂತಗಳನ್ನು ಒಳಗೊಂಡಿದೆ. ಪ್ರೌಢಾವಸ್ಥೆಯ ನೊಣಗಳು ಸುಮಾರು 7 mm ನಷ್ಟು ಉದ್ದ ಇರುತ್ತದೆ. ತಿಳಿ ಕಂದು ಬಣ್ಣದ್ದಾಗಿದ್ದು ಪಾರದರ್ಶಕ ರೆಕ್ಕೆಗಳನ್ನು ಹೊಂದಿರುತ್ತವೆ.